ಆ ರೋಗಗಳನ್ನು ಎದುರಿಸಿದಂತಹ ವ್ಯಕ್ತಿಗಳು. ಹಾಗೇನೆ ನಮ್ಮ ಭೂಮಿಯಲ್ಲೂ ಕೂಡ ಪ್ರತಿಯೊಂದು ಜೀವಿಗೂ ಇನ್ನೊಂದು ಪರೋಪಜೀವಿಗಳಿದ್ದಾವೆ, ಪ್ರತಿಯೊಂದು ಜೀವಿಗಳು ಇನ್ನೊಂದು ಕೆಟ್ಟ ಜೀವಿಗಳಿದ್ದಾರೆ. ಉದಾಹರಣೆ ಕಪ್ಪೆ ಹಾವನ್ ತಿಂತದೆ, ಹಾವು ಗಿಡಗನ್ ತಿಂತದೆ, ಹೀಗೆ ಗಿಡಗ ಹಾವನ್ ತಿಂತಾರೆ, ಹೀಗೆಲ್ಲ ಉಂಟು. ಅದರಷ್ಟಕ್ಕೆ ಅದನ್ನು ನಾವು ಬಿಟ್ಟು ನಮ್ಮದೇ ಆದಂತಹ ನೈಸರ್ಗಿಕದಲ್ಲಿ ಬೆಳೆದಂತಹ ಒಂದು ಕೀಟ ವಿಷನಕಾರಿ ಅಥವಾ ಔಷಧಿ ಪೂರಕವಾದಂತಹ ಸೊಪ್ಪುಗಳನ್ನು ತಂದು ಅದಕ್ಕೆ ನಾವು ಸಿಂಪಡಣೆ ಮಾಡೋದು ಇತ್ಯಾದಿ ಮಾಡಿದರೆ ನಮ್ಮಲ್ಲಿ ಬೆಳೆದಂತಹ ಯಾವುದು ಹಾನಿಯಲ್ಲ. ಕೀಟಗಳು, ಕೆಟ್ಟ ಕೀಟಗಳು, ಒಳ್ಳೆಯ ಕೀಟಗಳಿದೆ, ನಾವು ಆಯ್ಕೆ ಮಾಡುವುದು ಒಳ್ಳೆಯ ಕೀಟಗಳು ಯಾವುದು. ಉದಾಹರಣೆ ಜೇನೆ, ಅಲ್ಲಿಗೆ ಬರ್ತಾರೆ, ಪುನಃ ಬರುವುದು ನಾವು ಜೇನಿಗೆ. ಅದು ಇನ್ನೊಂದಿದೆ ಸರ್ ಅಲ್ಲಿ ಅದರೊಳಗೆ. ನಮಗೆ ಮೂಲತಃ ನಮ್ಮ ಭೂಮಿಯನ್ನು ರಕ್ಷಣೆ ಮಾಡುವುದು ಒಂದೇ ಒಂದು ಮಾರ್ಗ, ತಾಪಮಾನವನ್ನು ಮೇಂಟೆನೆನ್ಸ್ ಮಾಡುವುದು 30-35 ಡಿಗ್ರಿ ಒಳಗಡೆ ತರುವಂಥದ್ದು. ಅದು ಸಾಧ್ಯತೆ ಹಸಿರು ವನದಿಂದ ಮಾತ್ರ ಸಾಧ್ಯ. ನಮ್ಮ ಭೂಮಿಯಲ್ಲಿ ಹಸಿರನ್ನು ಬೆಳೆಸಿರಿ. ಹಸಿರು ಹೊದಿಕೆ ಬೇಕು ಬೇಕು. ಜೇನು ಕೃಷಿಗೆ ಹೋಗೋದಕ್ಕಿಂತ ಮೊದಲು ಇನ್ನೊಂದು ವಿಚಾರವನ್ನು ಪ್ರಸ್ತಾಪ ಮಾಡಬೇಕು. ನೀವು ಈಗಾಗಲೇ ನೀರು ಇಂಗಿಸುವ ಬಗ್ಗೆ ಪ್ರಸ್ತಾಪ ಮಾಡಿರಿ, ಹುತ್ತದಲ್ಲಿಯೂ ಕೂಡ ನೀರು ಇಂಗಿಸಬಹುದು ಅಂತ. ನೀವು ಕೆಲವೊಂದು ನೀರು ಹೋಗುವಂತಹದ್ರಲ್ಲಿ ಒಂದು ಕಾಲುವೆಯನ್ನು ಮಾಡಿ ಅದರಲ್ಲಿ ಏನು ಸಾವಯವ ತ್ಯಾಜ್ಯವನ್ನು ಹಾಕಿ ಗೊಬ್ಬರವನ್ನು ಕೂಡ ಮಾಡಬಹುದು, ನೀರನ್ನು ಕೂಡ ಇಂಗಿಸಬೇಕು ಎನ್ನುವಂಥ ಒಂದು ಪ್ರಯತ್ನವನ್ನು ಮಾಡಿದ್ರಿ. ಸ್ವಲ್ಪ ವಿವರವಾಗಿ ಹೇಳಿದ್ರಿ, ಹೇಗೆ ಮಾಡಿದ್ರಿ, ಏನು ಅನುಕೂಲತೆ ಇದೆ? ಬೇಸಿಗೆ ನಂತರ ಮಳೆಗಾಲ ಬರ್ತದೆ, ಬೇಸಿಗೆಯಲ್ಲಿ ಮೇಲ್ಮಣ್ಣು ಸುಟ್ಟಿರುತ್ತೆ. ಇದು ಸಿಂಪಲ್, ಕಾಡಿನಲ್ಲಿರಬಹುದು, ತೋಡಿನಲ್ಲಿರಬಹುದು, ನಾಡಿನಲ್ಲಿರಬಹುದು. ಮಳೆಗಾಲ ಬಂದ ನಂತರ ಮಳೆಯ ನೀರು ಹರಿದು ಹೋಗುವುದು ಒಂದು ಕಡೆಗೆ, ಎಲ್ಲಿಗೆ? ನದಿ ಪ್ರವಾಹಕ್ಕೆ ಸೇರ್ತದೆ. ಅಲ್ಲಿ ಒಮ್ಮೊಮ್ಮೆ ಈ ತಿರುವು ಮುರುವಿನಲ್ಲಿ ನೀವು ಆಲೋಚನೆ ಮಾಡಿದರೆ ಅಗಾಧವಾದಂಥ ಕೂಳು ಸಿಗುತ್ತದೆ. ಅದು ಖನಿ ಎರೆಹುಳ ಇರುವಂತಹ ಸಾಂದ್ರತೆಯ ಸೀಮಂತಿಕೆ ಇರುವಂತಹ ಮಣ್ಣು. ಇದನ್ನು ನಾನು ತತ್ವ ತಕ್ಕೊಂಡು ಹರಿದು ಹೋಗುವ ನೀರನ್ನು ತಡೆ ತಡೆಯಾಗಿ ಬಿಟ್ಟರೆ ಆ ಹರಿದು ಹೋಗುವ ನೀರಿನಲ್ಲಿ ಮೊಜಲಿನಲ್ಲಿ ಇರುವಂಥ ಪೌಷ್ಟಿಕಾಂಶದಂತಹ ಭೂಮಿಯ ಹರಿದು ಹೋದಂಥ ದ್ರವ ಅದು ರಾಶಿಯಾಗಿ ಹೂದಲು ಹೂರಳು ಆಗುತ್ತೆ. ಆ ಹೂರಣವನ್ನು ನಾವು ತೆಂಗಿನ ಮರಕ್ಕೆ ಹಾಕೋದು, ಇದು ಹೊಳೆ ಬದಿಯಲ್ಲೆಲ್ಲ ಮಾಡ್ತಾ ಇದ್ದಾರೆ, ನನ್ನ ಅನುಭವ. ಹಾಗಾಗಿ ಅದನ್ನು ನಾವು ಶೇಖರಣೆ ಮಾಡಿ ತರಕಾರಿ ಗಿಡಗಳಿಗೆ ಹಾಕಿದರೆ ತನ್ನಿಂದ ತಾನೇ ಭೂಮಿಯ ಮೇಲ್ಮಣ್ಣಿನಲ್ಲಿ ಸುರಕ್ಷತೆ ಉಂಟಾಗಿ ಎರೆಹುಳ ಉತ್ಪನ್ನ ಆಗ್ತಾರೆ. ಇದು ತೇವಾಂಶ ಇರಬೇಕು ಯಾವುದಕ್ಕೂ, ಸುಡುಮಣ್ಣು ಅಥವಾ ಬಿಸಿಲಿಗಲ್ಲ. ಹಾಗಾಗಿ ಅದನ್ನು ನಾವು ಸಂಗ್ರಹಿಸಿ ಉಳಿದ ನೀರನ್ನು ಶೇಖರಣೆ ಮಾಡಿ ನಮ್ಮ ಹೊಂಡದಲ್ಲಿ ಬಿಡುವಾಗ ಅದು ಹಿಂಗಿ ಹೋಗ್ತಾರೆ, ಭೂಮಿ ತಕ್ಕೊಡ್ತಾರೆ, ಸಮಯ ತಕ್ಕೊಡ್ತಾರೆ. ಆದರೆ ಯಾವುದೇ ನನ್ನ ಈಗ 30 ಸೆಂಟ್ಸ್ ಜಾಗದಲ್ಲಿ ಬಿದ್ದ ನೀರು ಹೊರಗೆ ಹೋಗುವುದಿಲ್ಲ. ಇದು ನಮ್ಮ ಭೂಮಿಯಲ್ಲೇ ಇಳಿತಾರೆ. ಈ ತತ್ವವನ್ನು ಮನುಷ್ಯನಾದಂಥ ನನ್ನ ಆತ್ಮೀಯರು ಯಾರೇ ಇದ್ದರೂ ಮಾಡಿದರೂ ಅವರ ಆಲೋಚನೆ ಮಾಡಬೇಕು, ಈ ನೀರನ್ನು ಉಳಿಸಬೇಕು. ಹಳೆಯ ಬಾವಿಗಳನ್ನು, ಹಳೆಯ ಮದಗಗಳನ್ನು ಅವರವರ ವ್ಯಾಪ್ತಿಯಲ್ಲಿ ಅವರು ಉಳಿಸ್ಕೊಂಡ್ರೆ ಅವು ದೇಶಕ್ಕೆ ಕೊಟ್ಟಂತಹ ಒಂದು ಗಿಫ್ಟ್ ಇದು. ಹಾಗೆ ನಾನೀಗ ಏನು ಮಾಡಿದ್ದೇನೆಂದರೆ ನಮ್ಮ ಅಂಗಳದಲ್ಲಿ ಇಂಟರ್ಲಾಕ್ ಹಾಕಿದ್ದೇನೆ ನಿಜ, ಆದರೆ ಅದರಲ್ಲಿ ಇಂಟರ್ಲಾಕ್ ಮತ್ತು ಗಾರೆಗೆ ಒಂದೇ ಒಂದು ವ್ಯತ್ಯಾಸ, ಇಂಟರ್ಲಾಕ್ನಲ್ಲಿ ನೀರು ಇಂಗುತ್ತದೆ. ಇಂಗಿದ ನೀರು ಅಂತ ಹೇಳುವುದು ಹರಿದು ಹೋಗ್ತಾರೆ. ಹರಿದು ಹೋದದ್ದು ನಾನು 4-6 ಅಡಿಯ ಉದ್ದ, ನಾನು 30 ಫೀಟ್ ಉದ್ದದ ಖಾನೆ ಮಾಡಿದ್ದೇನೆ ಅಂದರೆ ತೋಡು ಕಾಲುವಿಕೆ ಥರ. ಅದರಲ್ಲೂ ಹೇಗೆ ಮಾಡಿದ್ದೇನೆ ಅಂದರೆ ಒಂದು 30 ಫೀಟಲ್ಲಿ 10 ಫೀಟ್ ಎಂಬುದು ಮೇಲೆ 3 ಫೀಟ್ ಗಾತ ಅಂತರ, ಎರಡನೇದು 5 ಫೀಟ್, ಮೂರನೇದು 6 ಫೀಟ್. ನಾವು ಕೆಳಗೆ ಇಳಿದ್ರೆ ನನ್ನ ತಲೆ ಸರಿಯಾಗಿ ಕಾಣ್ತಾರೆ ಅಷ್ಟು. ಆವಾಗ ಮೇಲೆ ಇದ್ದಂಥ ಏರಿನಲ್ಲಿ ಭಾಗದಲ್ಲಿ ಆ ಹೂಳು ಓಡಿ ಬಂದ ನೀರು ನಿಲ್ತದೆ. ಆಮೇಲೆ ಎರಡನೇದಕ್ಕೆ ಹೋಗ್ತಾರೆ, ಎರಡನೇದಕ್ಕೆ ಹೋಗಿದ್ದ ಹನಿ ನೀರು ಅಲ್ಲಿಗೆ ಹೋಗ್ತಾರೆ. ಆವಾಗ ಅದು ಯಾವ ಕಾರಣಕ್ಕೂ ಅದು ಮುಚ್ಚುವುದಿಲ್ಲ. ನಮಗೇನು ನೀವು ತೆಗೆದಂತಹ ಒಂದು ಕಣಿವೆ ಅಥವಾ ಆ ಒಂದು ಇಂಗು ಗುಂಡಿ ಮುಚ್ಚಬಾರದು. ಪ್ರತಿ ವರ್ಷ ಅದರ ಮೇಲ್ಮಣ್ಣನ್ನು ತೆಗೆದು ಹಾಕಿದ್ರೆ ಮಾತ್ರ ಅದರೊಳಗೆ ನೀರು ನಿಲ್ತದೆ. ಇನ್ನು ನಮ್ಮ ಈ ಕರಾವಳಿಯಲ್ಲಿ ಒಂದು ವರ ಏನಂದರೆ ಎಷ್ಟೇ ನೀರಿದ್ರೂ ಮಣ್ಣು ಮರುಳಾದ್ರಿಂದ ಕಡುಮಣ್ಣು ಕಲ್ಲು ಥರ ಅಲ್ಲ, ಕೆಳಗೆ ಇಳಿದು ಹೋಗ್ತದೆ. ಹಾಗಾಗಿ ರಸಸಾರವನ್ನು ನಾವು ಅದರಲ್ಲಿ ತಕ್ಕೊಳ್ಬಹುದು, ಬಿಟ್ಟರೆ ಮತ್ತೆ ಏನು ಆಗಲಿಕ್ಕಿಲ್ಲ ಅಂತ ಹೇಳೋದು ನನ್ನ ಭಾವನೆ. ಇಂಗು ಗುಂಡಿ ಈ ತೆಂಗಿನ ಹೆಡೆಯಲ್ಲಿ ಅದಕ್ಕೆ ಹಾಕ್ತಿರಲ್ಲ? ಹಾಂ, ಕರೆಕ್ಟ್. ಇದು ಈ ತೆಂಗಿನ ಹೆಡೆ ಅಂತ ಹೇಳಿ ನಾನು ಏನು ಮಾಡ್ತಾ ಇದ್ದೇನೆ, ವೈಶಾಖದಲ್ಲಿ ತೆಂಗಿನ ಹೆಡೆ ಅಂದ್ಕೊಂಡು ಹೇಳುವುದನ್ನು ಸುಡುಮಣ್ಣು ಮಾಡಲಿಕ್ಕೆ ಹೋಗುವುದಿಲ್ಲ, ಅದನ್ನು ಸಂಗ್ರಹ ಮಾಡ್ತೇವೆ. ಮಳೆಗಾಲದಲ್ಲಿ ಆದರೆ ದೊಡ್ಡ ದೊಡ್ಡ ಹೆಡೆ ಇತ್ತಲ್ಲ, ಆ ಹೆಡೆಯನ್ನು ಕೊಡೆಯುವುದಿಲ್ಲ, ಅದನ್ನು ಕಡಿದು ಆ ಹೊಂಡಕ್ಕೆ, ಅದೇ ಇಂಗು ಗುಂಡಿಯ ಹೊಂಡಕ್ಕೆ, ಅಲ್ಲಿ ಒಂದು ರೀತಿಯಲ್ಲಿ ರಾಸಾಯನಿಕ, ನನ್ನ ಅನುಭವದಲ್ಲಿ ರಾಸಾಯನಿಕ ಹೆಡೆಮಂಡೆ ಕೊಳೆದ್ರೆ ಏನಾಗ್ತಾರೆ ಭೂಮಿಗೆ? ಭೂಮಿಯಲ್ಲಿ ರಸಸಾರವನ್ನು ಹಾಗೆ ಕಾಪಾಡುವಂಥದ್ದು ಒಂದು ವಸ್ತು, ಅದು ಅದಕ್ಕೆ ದೀರ್ಘಕಾಲಿಕ ಸಮಯ ಬೇಕು ಕೊಳೆಯಲಿಕ್ಕೆ. ಈ 3 ತಿಂಗಳಲ್ಲಿ ಅದು ಕೊಳೀತದೆ. ಕೊಳೆದದ್ದನ್ನು ನಾವು ಏನು ಮಾಡ್ತೇವೆ, ಸುಟ್ಟು ಹಾಕುವ ಬದಲಿಗೆ ಅದನ್ನು ವೈಶಾಖದಲ್ಲಿ ಅದರಲ್ಲಿ ಏನೂ ಇರೋದಿಲ್ಲ, ಕರಗಿ ನೀರಾಗಿ ನೀರಿನೊಳಗೆ ಮಣ್ಣಿನೊಳಗೆ ಮಣ್ಣಾಗಿ ಹೋಗ್ತಾರೆ. ನೋಡಿ, ಇನ್ನೊಂದು ವಿಚಾರ ಅಂದರೆ ಹೆಡೆಮಂಡಿ ಮೆದುವಾದ ನಂತರ ಅದರಲ್ಲಿ ಓಡಾಡುವಂತಹ ಕಣಗಳು ಅಥವಾ ಎರೆಹುಳುಗಳು ಉತ್ಪತ್ತಿಯಾಗ್ತಾರೆ. ಅದು ನಮಗೆ ಗೊತ್ತಿಲ್ಲದೆ ಇರುವಂಥ ರೈತರಿಗೆ, ಎಷ್ಟೋ ಜನರಿಗೆ ಇದೆಲ್ಲ ಕಸ ಅಂತ, ಕಸದಿಂದ ರಸ ಮಾಡುವಂಥ ಒಂದು ವಿಭಾಗವೇ ಈ ರೀತಿಯ ವ್ಯವಸ್ಥೆ.

ಕೊಡಿಸಿ ಸಖಿಯರು ಶೃಂಗಾರ ಕೊಡಿಸಿದರು ಅಂಗನೆಯರು ಶೃಂಗಾರ ಕೊಡಿಸಿದರು ತಿಲಕ ಕಣೆಗೆ ಮುಂದಲೆಯ ಬೊಟ್ಟು ಮಿನುಗಲು ಮೂ